ಇವರನ್ನ ಮಾತಾಡಿಸಿ ಈ ಆಹಾರ ಉತ್ಪಾದನೆಯೊಳಗ ಬೀಜೋತ್ಪಾದನೆಯ ಮಹತ್ವ ಏನದ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ ಡಾಕ್ಟರ್ ಉಮೇಶ್ ಹಿರೇಮಠ ಅವರೇ. ನಮಸ್ತೆ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಉಮೇಶ್ ಅವರೇ, ಈಗ ಈ ಆಹಾರ ಭದ್ರತೆಯೊಳಗ ಬೀಜೋತ್ಪಾದನೆ ಪಾತ್ರ ಅಂತ ಬಹಳ ಮುಖ್ಯವಾಗಿರುವಂತದ್ದು, ಇದು ಎಲ್ಲರೂ ಹೇಳುವಂತದ್ದು. ಆದ್ರೆ ಈ ಬೀಜೋತ್ಪಾದನೆ ಮತ್ತು ಆಹಾರ ಉತ್ಪಾದನೆ ಇವುಗಳನ್ನ ಎರಡು ಬೇರೆ ಬೇರೆಯಾಗಿ ನಾವು ನೋಡಬಹುದು. ಅವುಗಳಲ್ಲಿರುವಂತ ಪ್ರಮುಖವಾದಂತ ವ್ಯತ್ಯಾಸಗಳು ಏನಂತೆ? ಮೊದಲನೇದಾಗಿ, ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ಸುಮಾರು 65-70% ಜನಸಂಖ್ಯೆ ಎಲ್ಲ ಕೃಷಿ ಮೇಲೆ ಅವಲಂಬಿತವಾಗಿದೆ. ಅಂದ್ರೆ ಜೀವನೋಪಾಯ ಮಾಡಲಿಕ್ಕೆ ಕೃಷಿ ಮೇಲೆ ಅವಲಂಬನೆಯಾಗಿದೆ. ಈ ಕೃಷಿ ಮಾಡಲಿಕ್ಕೆ ಅನೇಕ ನಮಗೆ ಪರಿಕರಗಳು ಬೇಕು, ಕೆಲವು ವಸ್ತುಗಳು ಬೇಕು. ಅದರಲ್ಲಿ ಪ್ರಮುಖವಾಗಿ ಬೀಜ, ಗೊಬ್ಬರ, ನೀರು, ಕೀಟನಾಶಕಗಳು, ರೋಗನಾಶಕಗಳು ಎಲ್ಲ ಪ್ರಮುಖವಾಗಿ ಬೇಕು. ಅದರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇರೋದಂದ್ರೆ ಬೀಜ. ಅಂದ್ರೆ ಎಲ್ಲಾ ಪರಿಕರಗಳಲ್ಲಿ ಬೀಜ ಬಹಳ ಮುಖ್ಯ. ಬೀಜ ಬಹಳ ಮುಖ್ಯ. ಈಗ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು, ಉತ್ತಮ ಹೊಲದಲ್ಲಿ ಅಂದ್ರೆ ಎಲ್ಲ ಚೆನ್ನಾಗಿ ಫಲವತ್ತತೆ ಇರುವಂತಹ ಹೊಲದಲ್ಲಿ ಗುಣಮಟ್ಟದ ಬೀಜಗಳು ಅಂದ್ರೆ ಒಳ್ಳೆ ಬೀಜ, ಒಳ್ಳೆ ಬೀಜಗಳನ್ನ ಹಾಕಿದ ಇಳುವರಿ ಜಾಸ್ತಿ ಬರುತ್ತಂತ ಅವ್ರಿಗೆ ಗೊತ್ತಿತ್ತು. ಈಗ ಒಂದ್ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಪದ ಇದೆ, ಸುಬೀಜಂ ಸುಕ್ಷೇತ್ರೇ ಜಯತೆ ಸಂಪದೇತೆ. ಅಂದ್ರೆ ಉತ್ತಮವಾದ ಫಲವತ್ತತೆಯಾದ ಹೊಲದಲ್ಲಿ ಗುಣಮಟ್ಟದ ಬೀಜಗಳನ್ನು ಬೆಳೆದ್ರೆ ನಮಗೆ ಇಳುವರಿ ಚೆನ್ನಾಗಿ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಬರುತ್ತಂತೆ. ಅಂತಂದ್ರೆ ಸರ್, ಮತ್ತೆ ಹೆಂಗೆ ವ್ಯತ್ಯಾಸ ಏನಂತ್ರಿ? ವ್ಯತ್ಯಾಸ ಅಂದ್ರೆ ಈಗ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ, ಉತ್ತಮ ಬೀಜಗಳನ್ನು ಉಪಯೋಗಿಸುವುದರಿಂದ 15-20% ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಬಟ್ ಇನ್ನೊಂದು ವಿಷಾದ ಸಂಗತಿ ಅಂದ್ರೆ ಏನಂದ್ರೆ, ನಮ್ಮ ಭಾರತ ದೇಶದಲ್ಲಿ 80-85% ರೈತರು ತಮ್ಮ ಹೊಲದಲ್ಲೇ ಬೆಳೆದಂತ ವಾಣಿಜ್ಯ ಬೆಳೆಗಳಿಂದ ಬೀಜಗಳನ್ನು ಆಯ್ಕೆ ಮಾಡಿ ಮುಂದಿನ ಬೆಳೆಗೆ ಉಪಯೋಗಿಸ್ತಾರೆ. ಇದು ಒಂದು ಒಳ್ಳೆ ಪದ್ಧತಿ, ಒಳ್ಳೆ ಪದ್ಧತಿ ಅಲ್ಲ. ಅಂದ್ರೆ ತಾವ್ ಹೇಳೋದು ಬೀಜೋತ್ಪಾದನೆ ಮಾಡಿ ಬೀಜವನ್ನ ಉಪಯೋಗ ಮಾಡಬೇಕು, ಉಪಯೋಗ ಮಾಡಬೇಕು. ಈಗ ನೀವು ಕೇಳಬಹುದು, ಈಗ ವ್ಯತ್ಯಾಸ ಏನಿದೆ ಅಂದ್ರೆ, ಪ್ರಮುಖ ವ್ಯತ್ಯಾಸ, ಬೀಜೋತ್ಪಾದನೆ ಹೆಚ್ಚು ಶ್ರಮದಾಯಕವಾಗಿದೆ ಮತ್ತು ವೆಚ್ಚದಾಯಕ, ಇದರಲ್ಲಿ ಖರ್ಚು ಜಾಸ್ತಿ ಇರುತ್ತೆ. ಬಟ್ ಆಹಾರ ಉತ್ಪಾದನೆ ಅಲ್ಲ. ನೀವು ವೆಚ್ಚದಾಯಕ ಅಂತ ಕೇಳಬಹುದು, ಯಾಕೆ ವೆಚ್ಚದಾಯಕ ಅಂದ್ರೆ, ಇದಕ್ಕೆ ನಾವು ಬೀಜೋತ್ಪಾದನೆ ಮಾಡಕ್ಕೆ ನಮಗೆ ಮೂರು ವಿಧ ತರಗಳ ಬೀಜಗಳಿವೆ. ಒಂದು ತಳಿವರ್ಧಕ ಬೀಜ, ಫೌಂಡೇಶನ್ ಸೀಡ್ಸ್, ಮತ್ತೆ ಇನ್ನೊಂದು ಪ್ರಮಾಣೀಕೃತ ಬೀಜಗಳು. ಈಗ ಪ್ರಮಾಣೀಕೃತ ಬೀಜಗಳು ಮಾಡಬೇಕಂದ್ರೆ ನಾವು ಫೌಂಡೇಶನ್ ಸೀಡ್ಸ್ ನ ಖರೀದಿ ಮಾಡಬೇಕು. ಬಟ್ ಫೌಂಡೇಶನ್ ಸೀಡ್ಸ್ ಖರ್ಚು ಜಾಸ್ತಿ, ಖರೀದಿ ಮಾಡಬೇಕಲ್ವಾ. ಈಗ ನೀವು ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಇದ್ದ ಹೊಲದಲ್ಲಿ ಬೆಳೆದಂತ ಬೆಳೆಗಳಿಂದ ಅಲ್ಲೇ ಬೀಜಗಳನ್ನು ತಗೊಂಡು ಮುಂದಿನ ವರ್ಷ ಬೆಳೀತಾರೆ. ಬಟ್ ಇದಕ್ಕೆ ಬೀಜೋತ್ಪಾದನೆ ಮಾಡಬೇಕಂದ್ರೆ ನೀವು ಗುಣಮಟ್ಟ ಮತ್ತು ಪ್ರಮಾಣೀಕೃತ ಬೀಜಗಳನ್ನು ಬಳಸಬೇಕು. ಇದರಿಂದ ರೈತರು ಹಿಂಜರಿತಿದ್ದಾರೆ. ಮತ್ತೆ ಇನ್ನೊಂದು, ಈಗ ಬೀಜೋತ್ಪಾದನೆ ಮಾಡಬೇಕಂದ್ರೆ ಕೆಲವು ವೈಜ್ಞಾನಿಕ ಪದ್ಧತಿಗಳಿದ್ದಾವೆ. ಪ್ರಮುಖವಾಗಿ ಉತ್ತಮ ಬೇಸಾಯ ತಂತ್ರಜ್ಞಾನಗಳನ್ನು, ಪದ್ಧತಿಗಳನ್ನು, ತಳಿ ಶುದ್ಧತೆ ಮಾಡಲಿಕ್ಕೆ ನಾವು ಕೆಲವೊಂದು ಪ್ರಾಕ್ಟೀಸಸ್ ನ ಮಾಡಬೇಕಾಗುತ್ತೆ. ಇವು ಕಷ್ಟದಾಯಕ. ಬಟ್ ಆದ್ರೆ ಆಹಾರ ಉತ್ಪಾದನೆಯಲ್ಲಿ ಆ ತರ ಅಂತ ಯಾವುದೇ ಒಂದು ಪ್ರಾಕ್ಟೀಸಸ್ ಇರಲ್ಲ. ಬಿತ್ತನೆ ಮಾಡೋದು, ಬೆಳೆ ನಿರ್ವಹಣೆ ಮಾಡೋದು, ನೀರ್ ಹಾಕೋದು, ಗೊಬ್ಬರ ಹಾಕೋದು, ಸಿಂಪಡಣೆ ಮಾಡೋದು, ಹೋಗೋದು. ಬಟ್ ಇದರಲ್ಲಿ ಕೆಲವು ಸಿದ್ಧಾಂತಗಳಿದಾವೆ, ನಮಗೆ ಕೆಲವೊಂದು ಪ್ರಾಕ್ಟೀಸಸ್ ಇದಾವೆ, ಅದನ್ನ ಇದರಲ್ಲಿ ಬೀಜೋತ್ಪಾದನೆ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಆಹಾರ ಉತ್ಪಾದನೆ ಮಾಡಲ್ಲ. ಇದು ಒಂದು ಪ್ರಮುಖವಾದ ವ್ಯತ್ಯಾಸ. ಆಮೇಲೆ ಬೀಜೋತ್ಪಾದನೆಯಲ್ಲಿ ಪ್ರಮಾಣೀಕರಣ ಯಾವಾಗುತ್ತೆ ಅಂದ್ರೆ, ನಾವು ಬೆಳೆದಂತ ಬೀಜೋತ್ಪಾದನಾ ತಾಕುಗಳಲ್ಲಿ ಕೆಲವು ನಿರ್ದಿಷ್ಟ ಗುಣಮಟ್ಟ ಕಾಯ್ದುಕೊಂಡಿರಬೇಕು. ಇದು ಒಂದು ಪ್ರಮುಖ ವ್ಯತ್ಯಾಸ. ಬಟ್ ಆದರೆ ಆಹಾರ ಉತ್ಪಾದನೆಯಲ್ಲಿ ಆ ತರದ ಯಾವ್ದಂತ ಒಂದು ಪ್ರಾಕ್ಟೀಸ್ ಇರಲ್ಲ. ಅಂದ್ರೆ ಒಂದು ರಾಶಿ ಮಾಡಿದ್ವಿ, ಅಂದ್ರೆ ಗುಣಮಟ್ಟದ ಒಂದು ಇದು ಇದ್ರೆ ಒಳ್ಳೆ ರೇಟ್ ಸಿಗ್ತದೆ, ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ರೇಟ್ ಸಿಗುತ್ತೆ. ಬಟ್ ಇದರಲ್ಲಿ ನಿರ್ದಿಷ್ಟವಾದ ಗುಣಮಟ್ಟ ಕಾಯ್ದುಕೊಳ್ಳಲೇಬೇಕು ನಾವು, ಇಲ್ಲಾಂದ್ರೆ ಅದು ಬೀಜ ಆಗೋದಿಲ್ಲ. ಇಲ್ಲಾಂದ್ರೆ ಅದು ಬೀಜ ಆಗಲ್ಲ. ನೀವು ಬೀಜ ಆಗಲಿಲ್ಲ ಅಂದ್ರೆ ರೈತರಿಗೆ ಮಾರಾಟ ಮಾಡಬೇಕಾಗುತ್ತೆ. ಸಾಮಾನ್ಯ ಧಾನ್ಯವಾಗಿ ಮಾರಾಟ ಮಾಡಬೇಕಾಗ್ತದೆ. ಈ ಒಂದು ಕಾರಣಗಳಿಂದ ರೈತರು ಬೀಜೋತ್ಪಾದನೆ ಮಾಡಕ್ ಹಿಂಜರಿತಾ ಇದ್ದಾರೆ. ಸರ್, ಹಂಗಂತಂದ್ರೆ ತಾವು ಹೇಳೋದು ಈ ಬೀಜಗಳು ಬಹಳ ಮುಖ್ಯ. ಒಕ್ಕಲ್ತನದೊಳಗ ನಮ್ಮ ರೈತರು ಯಾವುದೇ ಬೆಳಿ ಬೆಳಿಲಿ ಬೀಜ ಬಹಳ ಮುಖ್ಯ ಅಂತಂದ್ರೆ, ಉತ್ತಮ ಬೀಜಗಳ ಗುಣಲಕ್ಷಣ ಹೆಂಗಿರ್ತಾವ? ಈಗ ಉತ್ತನೆಯದಾಗಿ ಮಳೆಯೊಳಿಕೆ ಶಕ್ತಿ ಜಾಸ್ತಿ ಇರಬೇಕು. ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಏನಂತೀವಿ, ಜರ್ಮಿನೇಷನ್ ಪರ್ಸೆಂಟೇಜ್, ಮಳೆಯೊಳಿಕೆ ಶಕ್ತಿ ಅದು ಜಾಸ್ತಿ ಇರಬೇಕು. ಆಮೇಲೆ ಕೆಲವು ಈಗ ಸಂದರ್ಭಗಳಲ್ಲಿ ಮಳೆ ಸ್ವಲ್ಪ ಕಡಿಮೆ ಇರುತ್ತೆ, ತೇವಾಂಶ ಕಡಿಮೆ ಇರುತ್ತೆ. ಕಡಿಮೆ ತೇವಾಂಶದಲ್ಲೂ ಕೂಡ ಮೊಳಕೆ ಒಡೆದು ಚೆನ್ನಾಗಿ ಸಸಿ ಹುಟ್ಟಬೇಕು. ಅದು ಒಂದು ಪ್ರಮುಖ ಲಕ್ಷಣ. ಅಂತ ಒಂದು ಲಕ್ಷಣ ಬೀಜದೊಳಗಿರಬಹುದು. ಮತ್ತೆ ಇನ್ನೊಂದು ಭೌತಿಕ ಶುದ್ಧತೆ, ಇಂಗ್ಲಿಷ್ನಲ್ಲಿ ಫಿಸಿಕಲ್ ಪ್ಯೂರಿಟಿ ಅಂತ ಹೇಳ್ತಾರೆ. ಅಂತಂದ್ರೆ ಏನಂತಾರೆ? ಭೌತಿಕ ಶುದ್ಧತೆ ಅಂದ್ರೆ ಓನ್ಲಿ ಬೀಜಗಳು ಮಾತ್ರ ಅದರೊಳಗಿರುತ್ತೆ. ಈಗ ಬೇರೆ ಅಂತಂದ್ರೆ ಈಗ ಕಡ್ಡಿ, ಕಸ, ಕಲ್ಲಿನ ಬೀಜ, ಹುಲ್ಲಿನ ಬೀಜ ಅಂದ್ರೆ ಬೇರೆ ಬೇರೆ ಕಸಗಳ ಬೀಜಗಳು ಇದರಲ್ಲಿ ಸೇರಿದ್ರೆ ನಮಗೆ ಹೆಚ್ಚು ಸೀಡ್ ರೇಟ್ ಜಾಸ್ತಿ ಬೇಕಾಗುತ್ತೆ. ಅದು ಬೆಳೀತದೆ, ಮತ್ತೆ ಅದು ನಮ್ ಇದ್ರ ಗಿಡಗಳ ಬೇಕಾದಂತ ಎಲ್ಲ ಪೋಷಕಾಂಶ ಹೀರ್ಕೊಳ್ಬಿಡುತ್ತದೆ. ತೇವಾಂಶ ಕೂಡ ಹೀರ್ಕೊಳ್ಳುತ್ತದೆ, ಪೋಷಕಾಂಶ ಹೀರ್ಕೊಳ್ಳುತ್ತೆ. ಬಟ್ ನಮ್ಮ ಗಿಡಗಳ ಬೆಳವಣಿಗೆ ಸರಿಯಾಗಿ ಬರೋದಿಲ್ಲ. ಇದರಲ್ಲಿ ಮತ್ತೇನು ಉತ್ತಮ ಲಕ್ಷಣ ಅಂತ, ಒಳ್ಳೆ ಬೀಜದ ಲಕ್ಷಣ ಮತ್ತೆ ಯಾವಂತ? ಸೀಡ್ ಹೆಲ್ತ್, ಆರೋಗ್ಯ ಬೀಜ ಆರೋಗ್ಯ. ಅದು ಒಂದು ಪ್ರಮುಖವಾದ ಲಕ್ಷಣ. ಈಗ ಸುಮಾರು ಶೇಕಡ 60-70 ರೋಗಗಳು ಬೀಜದಿಂದ ಹರಡುತ್ತವೆ. ಒಂದು ಬೆಳೆಗೆ ಬೀಜಗಳು ಒಂದೇ ಬೆಳೆ ಯಾವುದು ಬೇರೆ ಬೆಳೆ ಇರೋದು ಹರಡುತ್ತವೆ. ನಾವು ಉಪಯೋಗ ಬೀಜದಲ್ಲಿ ಬೀಜ ಆರೋಗ್ಯ ಯಾವುದೇ ಒಂದು ರೋಗಗಳಿಂದ ಮುಕ್ತಿಯಾಗಿದ್ರೆ ಅದು ಮುಂದಿನ ವರ್ಷದಲ್ಲಿ ಅದು ಸ್ಪ್ರೆಡ್ ಆಗಲ್ಲ, ರೋಗ ಹರಡುದಿಲ್ಲ. ಅಂತಂದ್ರೆ ಪರಿಶುದ್ಧವಾಗಿರುವಂತದ್ದು ಯಾವುದೇ ರೋಗ ರುಜಿನಗಳಿಂದ ಬಾಧೆ ಆಗದು ಅಂತ ಬೀಜಗಳು. ಸರಿಗೆ ಈ ಉತ್ತಮ ಬೀಜಗಳ ಕೊರತೆ ಆಗ್ಲಿಕ್ಕೆ ಏನೇನ್ ಕಾರಣ ಅಂತ ಈಗ ನಾನು ಮೊದಲೇ ಹೇಳಿದಾಗೆ, ಈಗ ಬೀಜೋತ್ಪನ್ನ ಮಾಡಬೇಕಂದ್ರೆ ಹೆಚ್ಚು ವೆಚ್ಚದಾಯಕ ಆಗಿರುತ್ತೆ, ಶ್ರಮ ಬೇಕು, ಇಂಟ್ರೆಸ್ಟ್ ಬೇಕು, ಎಲ್ಲರಿಗೂ ಮಾಡಕ್ ಆಗಲ್ಲ. ಇದು ರೈತರಲ್ಲಿ ಇದೊಂದು ಪ್ರಮುಖ ಕಾರಣ ಹಿಂಜರಿಕೆ ಬೀಜೋತ್ಪಾದನೆ ಮಾಡಕ್ಕೆ. ಈ ರೈತರು ಹಿಂಜರಿದ್ರೆ ಮತ್ತೆ ಬೀಜ ಎಲ್ಲಿಂದ ಸಿಗುತ್ತೆ? ರೈತರೇ ನಮ್ಗೆ ಬೀಜೋತ್ಪಾದನೆ ಮಾಡಿ ಕೊಡ್ಬೇಕು. ರೈತರೇ ಬೀಜೋತ್ಪಾದನೆ ಮಾಡ್ಲಿಲ್ಲ ಅಂತಂದ್ರೆ ಕೊರತೆ ಅಂದ್ರೆ ಹಾಗೆ ಆಗುತ್ತೆ. ಹೆಚ್ಚು ರೈತರು ಬೀಜೋತ್ಪಾದನೆ ಮಾಡ್ಲಿಕ್ಕೆ ಮುಂದ್ ಬರ್ತಾ ಇಲ್ಲ ಅದು ಒಂದು. ಆಮೇಲೆ ಈಗ ಬೀಜೋತ್ಪಾದನೆ ಮಾಡ್ಬೇಕಂದ್ರೆ ನಮಗೆ ನೀರಾವರಿ ಅತ್ಯವಶ್ಯಕ. ಈಗ ಆಹಾರೋತ್ಪಾದನೆಯಲ್ಲಿ ನಮ್ಗೆ ನೀರಾವರಿ ಇಲ್ಲ ಅಂತಂದ್ರೆ ನಡೆಯುತ್ತೆ, ಆದರೆ ಬೀಜೋತ್ಪಾದನೆ ಮಾಡ್ಬೇಕಂದ್ರೆ ನೀರಾವರಿ ನಮ್ಗೆ ಅತ್ಯವಶ್ಯಕ. ಯಾಕೆ ಪ್ರಮುಖ ಅಂತಂದ್ರೆ ಹಸಿ ಕೊರತೆ ಆಯ್ತು ಅಂತಂದ್ರೆ ಅದು ಒಳ್ಳೆ ಗುಣಮಟ್ಟದ ಬೀಜದ ಮೇಲೆ ಬೆಳೆ ಚೆನ್ನಾಗಿ ಬರೋದಿಲ್ಲ, ಇಳುವರಿ ಕಡಿಮೆ ಆಗುತ್ತೆ, ಅದು ಒಂದು ಕೊರತೆ. ಆಮೇಲೆ ಇನ್ನೊಂದು ಸಮಸ್ಯೆ ಅಂದ್ರೆ ಬೀಜ ಪ್ರಮಾಣೀಕರಣ ಆಗುತ್ತೆ, ನಿಗದಿತ ಗುಣಮಟ್ಟ ಕಾಯ್ದುಕೊಂಡ್ರೆ ಮಾತ್ರ ತಾಕು ಪ್ರಮಾಣೀಕರಣ ಆಗುತ್ತೆ. ಒಂದು ವೇಳೆ ಯಾವುದೇ ಗುಣಮಟ್ಟ ಕಾಯ್ದುಕೊಳ್ಳಿಲ್ಲ ಅಂದ್ರೆ ಪ್ರಮಾಣೀಕರಣ ಆಗಲ್ಲ, ಅವಾಗ ರೈತರು ನಷ್ಟದಲ್ಲಿರ್ತಾರೆ. ಯಾಕಂದ್ರೆ ಪ್ರಮಾಣೀಕರಣ ಆಗಲ್ಲ, ಖರ್ಚಾಗಿರುತ್ತೆ. ಈಗ ಸಾಮಾನ್ಯವಾಗಿ ಧಾನ್ಯಗಳಾಗಿ ಪರಿವರ್ತನೆ ಮಾಡ್ಕೊಂಡು ಮಾರಬಹುದು, ಬಟ್ ಆದ್ರೆ ಇದು ಜಾಸ್ತಿ ಖರ್ಚು ಮಾಡಿರ್ತಾನೆ, ಖರ್ಚು ಮಾಡಿದಾಗ ಅವನು ಲಾಭ ಆಗಲ್ಲ, ಲುಕ್ಸಾನ್ ಆಗುತ್ತೆ. ಅದಕ್ಕೋಸ್ಕರ ರೈತರು ಬೀಜೋತ್ಪಾದನೆ ಮಾಡಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಆದ್ರೆ ತಾವ್ ಹೇಳೋದು ಹೆಚ್ಚು ರೈತರು ಬೀಜೋತ್ಪಾದನೆ ಮಾಡ್ಲಿಕ್ಕೆ ಮುಂದ್ ಬಂದ್ರೆ ಒಳ್ಳೆ ಬೀಜಗಳ ಒಂದು ಲಭ್ಯತೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಪ್ರಮುಖ ಕಾರಣಗಳು ಅಂತಂದ್ರೆ ಹವಾಮಾನ ವೈಪರೀತ್ಯಗಳಿಂದ. ಈಗ ನೀವು ನೋಡ್ತಿರ್ಬೋದು, ಪ್ರತಿ ವರ್ಷ ಒಂದ್ ವರ್ಷ ಮಳೆ ಚೆನ್ನಾಗಾಗತ್ತೆ, ಇನ್ನೊಂದು ವರ್ಷ ಮಳೆ ಚೆನ್ನಾಗಾಗಲ್ಲ. ಹೌದು, ಈಗ ನಮ್ಗೆ ಬೀಜೋತ್ಪಾದನೆ ಮಾಡ್ಬೇಕಂದ್ರೆ ನೀರಾವರಿ ಬೇಕು. ನೀರಾವರಿ ಅಂದ್ರೆ ಕನಿಷ್ಠ ಅಂದ್ರೂ ಮಳೆ ಚೆನ್ನಾಗಿ ಬಂದ್ರೆ ಸಾಕು ಬೀಜೋತ್ಪಾದನೆ ಮಾಡಬಹುದು. ಈಗ ನೀವು ನೋಡ್ತಿರ್ಬೋದು, ಬರ ಬರುತ್ತೆ, ಒಂದು ವರ್ಷದಲ್ಲಿ ಜಾಸ್ತಿ ಮಳೆ ಬರುತ್ತೆ, ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ, ಅಂತ ಸಂದರ್ಭದಲ್ಲಿ ನಮ್ಗೆ ಬೀಜೋತ್ಪಾದನೆ ಮಾಡಕ್ ಆಗಲ್ಲ. ಸೊ ಇದು ಹವಾಮಾನನು ಒಂದು ಸಾಥ್ ಕೊಡ್ಬೇಕು. ಹವಾಮಾನ ಸಾಥ್ ಕೊಡ್ಲಿಲ್ಲ ಅಂದ್ರೆ ಅದು ಒಂದು ಕೊರತೆಗೆ ಒಂದು ಕಾರಣ ಆಗುತ್ತೆ. ಸರಿಗ ಈ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬೇಕಂತಂದ್ರೆ ಬೀಜೋತ್ಪಾದನೆ ಯಾವ ರೀತಿ ಒಂದು ಪಾತ್ರ ವಹಿಸುತ್ತೆ? ಈಗ ಆಹಾರ ಭದ್ರತೆ ಮತ್ತು ಸ್ವಾವಲಂಬನೆಯಲ್ಲಿ ಬೀಜದ ಪಾತ್ರ ತುಂಬಾ ಪ್ರಮುಖವಾಗಿದೆ. ಈಗ ನೀವು ನೋಡ್ತಿರ್ಬೋದು, ನಮ್ಗೆ 1960 ನಮ್ಮ ದೇಶವು ಇನ್ನೊಂದು ದೇಶಕ್ಕೆ ನಾವು ಆಹಾರನ ಆಮೋದು ಮಾಡ್ಕೊಳ್ತಾ ಇದ್ವಿ. ಆದರೆ 1962-63 ಈಗ ಭಾರತ ಸರ್ಕಾರದ ಕೆಲವು ಯೋಜನೆಗಳಿಂದ ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳು ಮತ್ತು ಸಂಕೀರ್ಣ ತಳಿಗಳನ್ನು ಬಿಡುಗಡೆ ಮಾಡ್ತು. ಈ ತಳಿಗಳಿಂದ ನಮ್ಮ ಆಹಾರ ಉತ್ಪಾದನೆ ದ್ವಿಗುಣ ಆಯಿತು. ಈಗ 1960 ನಮ್ಮ ಆಹಾರ ಉತ್ಪಾದನೆ ಒಂದು 50 million tons ಇತ್ತು. 2010 ಬನ್ನಿ, ಅದರಲ್ಲಿ ಬಂದಾಗ ನಮ್ಮ ಆಹಾರ ಉತ್ಪಾದನೆ 2015-16 million tons ಆಯಿತು. ಇದಕ್ಕೆ ಪ್ರಮುಖ ಕಾರಣ ಒಂದು ಉತ್ತಮ ಇಳುವರಿ ತಳಿಗಳು ಮತ್ತು ಸಂಕೀರ್ಣ ತಳಿಗಳು ಮತ್ತು ಬೀಜ ಗೊಬ್ಬರ ಮತ್ತು ರೋಗನಾಶಕಗಳ ಬಳಕೆಯಿಂದ ಆಯಿತು. ಇದರಲ್ಲಿ ಬೀಜದ ಪ್ರಮುಖ ಪಾತ್ರ ಇದೆ. ಈಗ ನಮ್ಮ ಆಹಾರ ಉತ್ಪಾದನೆ 51 million tons ಇದ್ದುದು 217-218 ಆಯ್ತು 2010. ಸಾಗುವಳಿ ಕ್ಷೇತ್ರ ಅಂದ್ರೆ ಈಗ ವ್ಯವಸಾಯ ಮಾಡ್ಲಿಕ್ಕಂತ ಲಭ್ಯತೆ ಭೂಮಿ ಏನಿದೆ ಅದನ್ನ ನಾವು ಇರುವಂತ ಪ್ರದೇಶದಲ್ಲೇ ಮಾಡಬೇಕು. ಯಾಕಂದ್ರೆ ಪ್ರತಿ ವರ್ಷ ಭೂಮಿ ಒಂದು ಕಡಿಮೆ ಆಗ್ತಾ ಬರ್ತದೆ, ಹೆಚ್ಚು ಮಾಡಕಂತ ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೀಗ ನಗರೀಕರಣ ಆಗ್ತಾ ಇದೆ, ವಾಣಿಜ್ಯ ಅಭಿವೃದ್ಧಿ ಚಟುವಟಿಕೆಗಳಿಗೋಸ್ಕರ ಈಗ ನಮ್ಮ ಕೃಷಿ ಅವರ ಲಭ್ಯತೆ ಇರುವಂತಹ ಭೂಮಿ ಕಡಿಮೆ ಆಗ್ತಾ ಹೋದೆ. ಈಗ ನಮ್ಗೆ ಒಂದೇ ಒಂದು ಮಾರ್ಗ ಅಂತಂದ್ರೆ ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಅದರ ಬೀಜಗಳನ್ನು ಬೀಜೋತ್ಪಾದನೆ ಮಾಡಿ ಸಮಯಕ್ಕೆ ಸರಿಯಾಗಿ ರೈತರಿಗೆ ಪೂರೈಸುವುದು ಪ್ರಮುಖ. ಸರಿ, ನಮ್ಮ ದೇಶದ ಕೃಷಿ ಉತ್ಪಾದನೆಯನ್ನ ನೋಡಿದ್ರೆ ಬೇರೆ ದೇಶದ ಜೊತೆ ಹೋಲಿಕೆ ಮಾಡಿದ್ರೆ ಈ ಎಕರೆವಾರು ಕೃಷಿ ಉತ್ಪಾದನೆ ಪ್ರಮಾಣ ಬಹಳಷ್ಟು ಕಡಿಮೆ ಅಂತ ಕಾಣಿಸ್ಬಿಡುತ್ತೆ. ಇದಕ್ಕೆ ಏನು ಕಾರಣಗಳಂತಾರೆ? ಇತ್ತೀಚಿನ 30-35 ನಮ್ಮ ಕೃಷಿ ಕ್ಷೇತ್ರದಲ್ಲಿ ತುಂಬಾ ಬದಲಾವಣೆಗಳಾಗಿವೆ. ಅನೇಕ ತಂತ್ರಜ್ಞಾನಗಳು ಬಂದಿದ್ದೇವೆ, ಅನೇಕ ಸಂಕೀರ್ಣ ತಳಿಗಳು ಬಂದಿದ್ದೇವೆ. ಈ ರೈತರು ಎಲ್ಲರೂ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಬಟ್ ಹೆಚ್ಚಾಗಿ ಮಾಡ್ಕೊಳ್ತಾ ಇಲ್ಲ. ಅಂದ್ರೆ ಇನ್ನು ಮಾಡ್ಕೊಳ್ತಿರುವಂತವ್ರು ರೈತರು ಬಹಳ ಜನ ಇದ್ದಾರೆ. ಸೊ ಅದರಿಂದ ಉತ್ಪಾದನೆ ಈಗ ಪರ್ ಹೆಕ್ಟರ್ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಮತ್ತೆ ಇನ್ನೊಂದು ನೀರಾವರಿ ಕೊರತೆ. ಈಗ ಎಲ್ಲಾ ಬೆಳೆಗಳು ಈಗ ಸಂಕೀರ್ಣ ತಳಿಗಳಾಗ್ಲಿ ಹೆಚ್ಚು ನೀರಾವರಿ ಬೇಕಾಗುತ್ತೆ. ನೀರಾವರಿ ಇದ್ರೆ ಹೆಚ್ಚಿನ ಇಳುವರಿ ತಗೊಳ್ಳಿಕ್ ಸಾಧ್ಯ ಆಗುತ್ತೆ. ನೀರಾವರಿ ಇಲ್ಲ ಅಂದ್ರೆ ತೊಂದ್ರೆ, ನೀರಾವರಿ ಇದ್ರೆ ಜಾಸ್ತಿ ಚೆನ್ನಾಗಿ ಇಳುವರಿ ಬರುತ್ತೆ, ಅದು ಒಂದು ಕಾರಣ. ಅಂತಂದ್ರೆ ಪ್ರಮುಖವಾಗಿ ತಾವು ಹೇಳ್ತಾ ಇರೋದು ಒಳ್ಳೆ ತಳಿಗಳನ್ನು ಉಪಯೋಗ ಮಾಡ್ಕೊಳ್ಬೇಕು, ಒಳ್ಳೆ ಉತ್ಪಾದನಾ ತಂತ್ರಜ್ಞಾನವನ್ನು ನಮ್ಮ ರೈತರು ಉಪಯೋಗ ಮಾಡ್ಕೊಳ್ಬೇಕು, ಅದರ ಜೊತೆಗೆ ನೀರಾವರಿಯನ್ನು ಉಪಯೋಗ ಮಾಡಿಕೊಂಡ್ರೆ ಒಂದು ಈ ಎಕರೆವಾರಿ ಇಳುವರಿ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ. ಈಗ ಮೊದಲೇ ಹೇಳಿದಾಗೆ ಈಗ ನಮ್ಮ ದೇಶದಲ್ಲಿ 15-20% ತಮ್ಮ ಹೊಲದಲ್ಲೇ ಬೆಳೆದಂತ ಬೀಜಗಳನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ. ಇದರಿಂದ ಇಳುವರಿ ಬರಲ್ಲ, ಯಾಕಂದ್ರೆ ಅವು ಹೆಚ್ಚು ರೋಗ ನಿರೋಧಕ ಶಕ್ತಿ ಹೊಂದಿರಲ್ಲ, ಆಮೇಲೆ ಮೊಳಕೆ ಶಕ್ತಿ ಇರೋದಿಲ್ಲ. ಬಟ್ ನೀವು ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಎಕರಾವಾರು ಇಳುವರಿಯನ್ನು ಹೆಚ್ಚು ಮಾಡ್ಕೋಬಹುದು. ಸುಧಾರಿತ ತಳಿಗಳನ್ನು ಸಂಕೀರ್ಣ ತಳಿಗಳನ್ನು ಬಳಸಬೇಕು. ಅವು ಇನ್ನು ಬಹಳ ಜನ ರೈತರು ಬಳಸ್ತಾ ಇಲ್ಲ. ಹೀಗಾಗಿ ಎಕರೆವಾರು ಉತ್ಪಾದನೆ ಕಡಿಮೆ ಅಂತ ಹೇಳ್ತಿದ್ರು. ಹೆಚ್ಚಾಗಿ ಕೆಲವೊಂದು ಬೀಳುಬಿಟ್ಟ ಪ್ರದೇಶಗಳಿದಾವೆ, ನಾವು ಅದನ್ನ ಫಲವತ್ತತೆಯನ್ನು ಹೆಚ್ಚು ಮಾಡಿ ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಸರ್, ಒಂದೇ ಬೆಳೆ ಮೇಲೆ ಬೆಳೆ ಬೆಳೀತಾ ಮೇಲೆ ಪರಿಣಾಮ ಬೀರುತ್ತೆ, ಪ್ರಮುಖವಾಗಿ ಫಲವತ್ತತೆ ಮೇಲೆ ಪರಿಣಾಮ ಬೀರುತ್ತೆ. ಈಗ ಒಂದು ವರ್ಷ ಬೇರೆ ಒಂದು ದ್ವಿದಳ ಧಾನ್ಯ ಬೆಳೆಯೋದು, ನೆಕ್ಸ್ಟ್ ಇನ್ನು ಮುಂದಿನ ವರ್ಷ ಏಕದಳ ಧಾನ್ಯ ಬೆಳೆದ್ರೆ ಫಲವತ್ತತೆ ಹೆಚ್ಚಾಗುತ್ತೆ. ಅಂದ್ರೆ ಈ ಬೆಳೆಗಳನ್ನ ಬೆಳೆಯುವಂತ ಪದ್ಧತಿಗಳನ್ನ ಸಹಿತ ಅಳವಡಿಸ್ಕೊಳ್ಬೇಕು. ಆಮೇಲೆ ಈ ಸಾವಯವ ಪದ್ಧತಿ ಯಾವ ರೀತಿ ಒಂದು ಸಹಾಯಕ್ಕೆ ಬರ್ತದೆ? ಸಾವಯವ ಪದ್ಧತಿ ಈಗ ಹೆಚ್ಚಾಗಿ ರೈತರು ಕೆಮಿಕಲ್ಸ್ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ. ಅದೇ ಹೆಚ್ಚಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಕೊಂಡ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಈಗ ರಾಸಾಯನಿಕ ಗೊಬ್ಬರಗಳು ಕೆಲವು ಮಣ್ಣಿನ ಫಲವತ್ತತೆ ಮೇಲೆ ತುಂಬಾ ಪರಿಣಾಮಕಾರಿಯಾಗಿದೆ. ಅಂದ್ರೆ ಈಗ ನಾವು ಆರ್ಗಾನಿಕ್ ಅಂದ್ರೆ ಸಾವಯವ ಗೊಬ್ಬರಗಳನ್ನು ಮಾಡಿಕೊಂಡ್ರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು, ಹೆಚ್ಚಿನ ಇಳುವರಿಯನ್ನು ಪಡಬಹುದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಬಹುದು ನಾವು. ಆಮೇಲೆ ಗುಣಮಟ್ಟದ ಉತ್ಪಾದನೆ ಸಹಿತ ಮಾಡಬಹುದು. ಗುಣಮಟ್ಟದ ಉತ್ಪಾದನೆ ಕೂಡ ಮಾಡಬಹುದು. ಸರಿ, ಈಗ ಕೊನೆಯೊಳಗೆ ಈ ಬೀಜದ ವೈಶಿಷ್ಟ್ಯತೆ ಬಗ್ಗೆ ಒಂದಿಷ್ಟು ತಿಳಿಸಿಕೊಡಲ್ಲ. ಬೀಜದ ವೈಶಿಷ್ಟ್ಯತೆ ಅಂದ್ರೆ ಈಗ ನಮ್ಮ ರೈತ ಕೃಷಿ ಕ್ಷೇತ್ರದಲ್ಲಿ ತುಂಬಾ ಅಭಿವೃದ್ಧಿ ತಂತ್ರಜ್ಞಾನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ತಂತ್ರಜ್ಞಾನವನ್ನು ರೈತರ ಹೊಲದಲ್ಲಿ ಮುಟ್ಟಿಸೋದಕ್ಕೆ ಈ ಬೀಜ ಒಂದು ಉತ್ತಮ ಮಾಧ್ಯಮ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ನೀವು ಒಂದು ಯಾವುದೋ ಒಂದು ತಳಿಯನ್ನು ತಗೊಳ್ಳಿ, ಆ ತಳಿ ಅಭಿವೃದ್ಧಿ ಪಡಿಸ್ತಾರೆ, ಅದನ್ನ ರೈತರಿಗೆ ಹೇಗೆ ಮುಟ್ಟಿಸ್ಬೇಕಂದ್ರೆ ಬೀಜದಿಂದ ಉತ್ತಮ ಗುಣಮಟ್ಟದ ಬೀಜಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಸರಿಯಾದ ಸಮಯದಲ್ಲಿ ರೈತರಿಗೆ ಕೊಟ್ರೆ ಈ ನಮ್ಮ ಯಾವುದೇ ತಂತ್ರಜ್ಞಾನ, ಈಗ ತಂತ್ರಜ್ಞಾನ ಇದರಲ್ಲಿ ತಳಿ ರೈತರಿಗೆ ಮುಟ್ಟುತ್ತೆ. ಮತ್ತೆ ಇನ್ನೊಂದು, ಈ ಬೀಜದ ನಮಗೆ ನಿರ್ದಿಷ್ಟ ಮಟ್ಟದ ಅಂದ್ರೆ ಆಹಾರ ಸಿಗುತ್ತೆ ನಮಗೆ. ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗ ಮಾಡಿದ್ರೆ ನಮಗೆ ಆಹಾರ ನಿರ್ದಿಷ್ಟವಾದ ಆಹಾರ ಮಟ್ಟ ಸಿಕ್ಕೇ ಸಿಗುತ್ತೆ. ಇನ್ನೊಂದು ಅಂತಂದ್ರೆ ಈಗ ನೈಸರ್ಗಿಕ ವಿಕೋಪ ಪರಿಸ್ಥಿತಿಯಲ್ಲಿ ಈ ಗುಣಮಟ್ಟದ ಬೀಜಗಳನ್ನು ಬಳಸ್ಕೊಂಡ್ರೆ ನಾವು ಕೃಷಿಯನ್ನು ಮತ್ತೆ ಪ್ರಾರಂಭಿಸಬಹುದು. ಈಗ ಬರ ಬಂತು, ಬರ ಬಂದ್ರೆ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಯ್ತು, ತೇವಾಂಶ ಇರಲಿಲ್ಲ ಅಂದ್ರೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ನೀವು ಬಳಕೆ ಮಾಡಿಕೊಂಡ್ರೆ ಮೊಳಕೆ ಪ್ರಮಾಣ ಹೆಚ್ಚಾಗಿ ಪಡ್ಕೊಳ್ಬಹುದು, ಮತ್ತೆ ನಿಮ್ದು ಕೃಷಿಯನ್ನು ಮತ್ತೆ ಪ್ರಾರಂಭಿಸಬಹುದು. ಒಳ್ಳೆಯದು ಡಾಕ್ಟರ್ ಉಮೇಶ್ ಹಿರೇಮಠ ಅವರೇ. ಇದುವರೆಗೆ ಆಹಾರ ಭದ್ರತೆಯೊಳಗೆ ಬೀಜೋತ್ಪಾದನೆ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸಿಕೊಟ್ರಿ, ಅದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಇದುವರೆಗೆ ಆಹಾರ ಉತ್ಪಾದನೆಯಲ್ಲಿ ಬೀಜೋತ್ಪಾದನೆಯ ಮಹತ್ವ ಕುರಿತು ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮೇಶ್ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಜೇಂದ್ರ ಕುಲಕರ್ಣಿ. ಇನ್ನೀಗ ರಸಮೇವು ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಯಾದ ಡಾಕ್ಟರ್ ಸಂತೋಷ್ ಶಿಂದೆ ಅವರಿಂದ ಮಾಹಿತಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ತಜ್ಞ ವಾಣಿ. ಎಲ್ಲರಿಗೂ ನಮಸ್ಕಾರ. ರೈತ ಮಿತ್ರರೇ, ನಾನು ಡಾಕ್ಟರ್ ಸಂತೋಷ್ ಹಿಂದೆ ಕೃಷಿ ವಿಜ್ಞಾನ ಕೇಂದ್ರದ ಇಂಡಿಯಲ್ಲಿ ಪಶುವಿಜ್ಞಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇಂದು ನಾನು ನಿಮ್ಮ ಮುಂದೆ ರಸಮೇವು ಅಥವಾ ಸೈಲೇಜ್, ಇದು ಹಸುಗಳಿಗೆ ಬೇಸಿಗೆ ಕಾಲಕ್ಕೆ ಬೇಕಾಗುವ ಪರ್ಯಾಯ ಮೇವು ಅಂತ ಹೇಳಬಹುದು. ಈ ರಸಮೇವಿನ ಬಗ್ಗೆ ನಾನು ನಿಮ್ಮ ಮುಂದೆ ಇದರ ಬಗ್ಗೆ ಮಾಹಿತಿನ ನೀಡಲು ಇಷ್ಟಪಡ್ತಿದ್ದೀನಿ. ಏಕೆಂತಂದರೆ ಪಶುಸಂಗೋಪನೆ ಇದು ಒಂದು ಬಹಳ ಮುಖ್ಯವಾದ ಉಪಕಸುಬು ಆಗಿದೆ. ಏಕೆಂದರೆ ಇದರಿಂದ ದಿನನಿತ್ಯ ನಿಮಗೆ ಆದಾಯ ಸಿಗುತ್ತದೆ. ಆದರೆ ಪಶುಸಂಗೋಪನೆಯಲ್ಲಿ ಅತಿ ದೊಡ್ಡ ಸಮಸ್ಯೆ ಬರುವುದಂತಂದರೆ ಪಶು ಆಹಾರದಲ್ಲಿ. ಯಾಕೆಂತಂದರೆ ಪಶುಸಂಗೋಪನೆ ಮಾಡಬೇಕಂತಂದರೆ 70% ಖರ್ಚು ಪಶು ಆಹಾರದೇ ಆಗಿರುತ್ತದೆ. ಹಾಗಾಗಿ ಬಹಳಷ್ಟು ರೈತರು ಪಶು ಆಹಾರ ಕೊಡದೇ ಇದ್ದಂಥ ಸಮಯದಲ್ಲಿ ಹೆಚ್ಚಿನ ಆದಾಯನ ಪಡೆಯಲು ಆಗ್ತಾ ಇರಲಿಲ್ಲ. ಸೊ ಆ ಉದ್ದೇಶದಿಂದ ಆ ಪಶು ಆಹಾರ ಖರ್ಚನ್ನು ಕಡಿಮೆ ಮಾಡಲು ಇತ್ತೀಚೆಗೆ ಬಹಳಷ್ಟು ತಂತ್ರಜ್ಞಾನ ಆಗಲಿ ಅಥವಾ ಹೊಸ ಮೇವಿನ ಬೆಳೆಗಳಾಗಲಿ ಬಂದಿದ್ದೇವೆ. ಅದರಲ್ಲಿ ಒಂದು ರಸಮೇವು ಆಗಿದೆ. ಹಾಗಾಗಿ ನಿಮ್ಮ ಮುಂದೆ ರಸಮೇವಿನ ಬಗ್ಗೆ ನಾನು ಪರಿಚಯ ಕೊಡಲು ಇಷ್ಟಪಡ್ತಿದ್ದೀನಿ. ರಸಮೇವು ಅಂದರೆ ಬೇಸಿಗೆ ಅಥವಾ ಬರಗಾಲದಲ್ಲಿ ಉಂಟಾಗುವ ಮೇವಿನ ಅಭಾವವನ್ನು ತಡೆಯಲು ಅಥವಾ ಮೇವು ಯಥೇಚ್ಛವಾಗಿ ದೊರಕುವ ಋತುಮಾನದಲ್ಲಿ ಅಥವಾ ಸಮಯದಲ್ಲಿ ಪೌಷ್ಟಿಕಾಂಶನ ನಷ್ಟವಾಗದಂತೆ ಸಂಗ್ರಹಿಸಿಡುವ ತಂತ್ರಜ್ಞಾನವನ್ನು ರಸಮೇವು ಎಂದು ಕರೆಯುತ್ತಾರೆ. ಹಾಗೂ ಈ ರಸಮೇವನ್ನು ತಯಾರು ಮಾಡಲಿಕ್ಕೆ ಹಲವಾರು ಮೇವಿನ ಬೆಳೆಗಳನ್ನು ನಾವು ಉಪಯೋಗಿಸಬಹುದು. ಅದರಲ್ಲಿ ಏಕದಳದ ಹಸಿನ ಮೇವಿನ ಬೆಳೆಗಳಾದ ಜೋಳ, ಮುಸುಕಿನ ಜೋಳ, ಸಜ್ಜೆ, ಹೈಬ್ರಿಡ್ ನೇಪಿಯರ್ ಹುಲ್ಲು ಇತ್ಯಾದಿಗಳು. ಆದರೆ ನಾವು ನೋಡಿರ್ಬೋದು ಜೋಳ ಮತ್ತು ಮೆಕ್ಕೆಜೋಳನ ರಾಶಿ ಮಾಡಿದ ಮೇಲೆ ನಾವು ಹೊಲದಲ್ಲಿ ಅಲ್ಲೇ ಅದನ್ನು ಕೊಳತಿ ಹೋಗೋದಕ್ಕೆ ಬಿಡ್ತೀವಿ ಅಥವಾ ಅಲ್ಲೇ ಸುಟ್ಟು ಬಿಡ್ತೀವಿ. ಆದರೆ ಅದನ್ನು ಬಿಟ್ಟು ನಾವು ಆ ಮೇವನ್ನು ಅಥವಾ ರಾಶಿ ಮಾಡಿರ್ತಕ್ಕಂಥ ಜೋಳ ಆಗಲಿ ಅಥವಾ ಮೆಕ್ಕೆಜೋಳನ ನಾವು ಹಸಿರು ಮೇವಾಗಿ ಉಪಯೋಗಿಸಿ ಅದನ್ನು ರಸಮೇವು ತಯಾರಿಸಬಹುದು. ಅದನ್ನು ಪಶು ಆಹಾರ ಆಗಿ ಮುಂದೆ ಬೇಸಿಗೆ ಕಾಲದಲ್ಲಿ ಅಥವಾ ಮೇವಿನ ಕೊರತೆ ಇದ್ದಾಗ ಅದನ್ನು ನೀಡಬಹುದು. ಅದರ ಜೊತೆ ಕಬ್ಬಿನ ವಾಡಿ ಅಂದರೆ ಕಬ್ಬಿನ ಮೇಲ್ಭಾಗ ಅಂತ ಹೇಳ್ಬೋದು, ರಾಶಿ ಮಾಡಿದ ಮೇಲೆ ಅದರ ಮೇಲೆ ಭಾಗ ಎಲೆ ಏನಿರುತ್ತೆ ಅದನ್ನು ಕೂಡ ನಾವು ನಾಶ ಮಾಡ್ತೀವಿ. ಅದನ್ನು ಕೂಡ ನಾವು ರಸಮೇವನ್ನು ತಯಾರಿಸಿ ಹಸುಗಳಿಗೆ ಪಶು ಆಹಾರ ಆಗಿ ನಾವು ಕೊಡಬಹುದು. ಆ ಉದ್ದೇಶದಿಂದ ಈ ಒಂದು ರಸಮೇವಿನ ಮಹತ್ವ ಬಹಳಷ್ಟು ಈ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮುಖ್ಯವಾಗಿ ಕಂಡುಬರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಈ ರಸಮೇವನ್ನು ತಯಾರಿಸಿಕ್ಕೆ ಜೋಳ ಮತ್ತು ಮುಸುಕಿನ ಜೋಳದ ಬೆಳೆಗೆ ಅಥವಾ ಮೇವಿನ ಬೆಳೆಗಳಿಗೆ ಸೂಕ್ತವಾದ ಬೆಳೆಗಳು ಅಂತ ಹೇಳಬಹುದು. ಯಾಕೆಂತಂದರೆ ರಸಮೇವು ತಯಾರಾಗಬೇಕಂತಂದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ, ಮತ್ತು ಆ ಸರ್ಕರ ಪಿಷ್ಟ ಇದ್ದಿಂದ ಸಮಯದಲ್ಲಿ ಏನಾಗುತ್ತೆ ಲ್ಯಾಕ್ಟೇಟ್ ಅಂತ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ಆ ಸೂಕ್ಷ್ಮಾಣು ಜೀವಿಗಳು ಆ ಸರ್ಕರ ಪಿಷ್ಟನ್ನು ತಿಂದು ಲ್ಯಾಕ್ಟೇಟ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತೆ. ಆ ಪ್ರಕ್ರಿಯೆಗೆ ನಾವು ಹುದುಗುವಿಕೆ ಅಥವಾ ಫರ್ಮೆಂಟೇಷನ್ ಅಂತ ಕರಿತೀವಿ. ಹಾಗಾಗಿ ಏನಾಗುತ್ತೆ ಆ ಲ್ಯಾಕ್ಟೇಟ್ ಆಮ್ಲವು ಆ ರಸಮೇವನ್ನು ಕೆಡದಂತೆ ನೋಡಿಕೊಳ್ಳುತ್ತದೆ. ಹಾಗಾಗಿ ಆ ರಸಮೇವು ನೀವು ತಿನ್ನಿಸಿದರೆ ಖಂಡಿತವಾಗಲೂ ಚೆನ್ನಾಗಿರುತ್ತದೆ. ಆಮೇಲೆ ರಸಮೇವಿನ ಉಪಯೋಗಗಳು ಒಂದೇನಂತಂದರೆ ರಸಮೇವು ಮಾಡಿದ್ರೆ ವರ್ಷ ಪೂರ್ತಿ ಹಸಿರು ಮೇವು ಲಭ್ಯ ಆಗುತ್ತೆ. ಯಾಕಂತಂದರೆ ನಾವು ಹಸುಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ಒಣಗಿದ ಮೇವನ್ನು ಕೊಡ್ತಾ ಇದ್ದೀವಿ, ಅದರಿಂದ ಜಾಸ್ತಿ ಹಾಲಿನ ಇಳುವರಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾವು ಅತಿ ಹೆಚ್ಚು ಹಸಿರು ಮೇವು ಕೊಟ್ಟರೆ ಹೆಚ್ಚು ಹಾಲನ್ನು ಪಡೆಯಬಹುದು. ಅದನ್ನು ನಾವು ರಸಮೇವದಿಂದ ನಾವು ಕೊಡಬಹುದು. ರಸಮೇವಿನಲ್ಲಿ ಹೆಚ್ಚಿನ ಎ ಅನ್ನಾಂಗವಿರುತ್ತದೆ, ಅಂದರೆ ವಿಟಾಮಿನ್ ಎ ಹೆಚ್ಚಾಗಿರುತ್ತದೆ. ಇನ್ನೊಂದೇನಂತಂದರೆ ಒಣ ಹುಲ್ಲಿಗೆ ಹೋಲಿಸಿದರೆ ಹಸಿರು ಹುಲ್ಲನ್ನು ಸಂಗ್ರಹಿಸಿಡಲು ಸುಮಾರು 10 ಕಡಿಮೆ ಸ್ಥಳಾವಕಾಶ ಬೇಕಾಗುತ್ತದೆ. ಆಮೇಲೆ ರಸಮೇವಿಗೆ ಯಾವ ಬೆಂಕಿಯ ಅಪಾಯ ಇರೋದಿಲ್ಲ, ಹೇಗೆ ಒಣಮೇವಲ್ಲಿ ಇರುತ್ತದೆ. ಆಮೇಲೆ ರಸಮೇವಿನಲ್ಲಿ ಲ್ಯಾಕ್ಟೇಟ್ ಆಮ್ಲ ಇರೋದ್ರಿಂದ ಅದು ಸುಲಭವಾಗಿ ಹಸುಗಳಿಗೆ ಜೀರ್ಣವಾಗುತ್ತದೆ. ರಸಮೇವು ಹೆಚ್ಚಿನ ರುಚಿಯನ್ನು ಹೊಂದಿರುತ್ತದೆ, ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಸು ತಿನ್ನುತ್ತದೆ. ಈಗ ನಾವು ರಸಮೇವು ಮಾಡಲಿಕ್ಕೆ ಏನೇನು ಬೇಕಾಗುತ್ತದೆ. ರಸಮೇವು ಮಾಡಲಿಕ್ಕೆ ಒಂದೇನಂತಂದರೆ ಗುಂಡಿ ರೂಪದಲ್ಲಿ ಭೂಮಿಯಲ್ಲಿ ಒಂದು ಗುಂಡಿ ರೂಪದಲ್ಲಿ ಒಂದು ಚೌಕಾಕಾರದ ಆಗಲಿ, ಇಲ್ಲ ಅಂತಂದರೆ ಬಾವಿಯ ಆಕಾರದಲ್ಲಿ ಮಾಡ್ಬೋದು, ಇಲ್ಲ ಅಂತಂದರೆ ಬ್ಯಾರಲ್ 200 ಬ್ಯಾರಲ್ ನೀರಿನ ಬ್ಯಾರಲ್ ಸಿಗುತ್ತೆ, ಅದರಲ್ಲೂ ಕೂಡ ರಸಮೇವು ಮಾಡ್ಬೋದು. ಇತ್ತೀಚೆಗಾಗಿ ರಸಮೇವು ಚೀಲ ಅಂತ ಬರ್ತಾ ಇದೆ, ಅದು 1 ಕೆಪಾಸಿಟಿ ಇರ್ತಕ್ಕಂಥ ಚೀಲ, ಅದರಲ್ಲಿ ಕೂಡ ನಾವು ರಸಮೇವು ಮಾಡಬಹುದು. ಅಂದಾಜಿನ ಪ್ರಕಾರದಲ್ಲಿ 1 ಅಡಿ ಜಾಗದಲ್ಲಿ 20 kg ಹಸಿರು ಮೇವು ನಾವು ಉತ್ಪಾದಿಸಬಹುದು ಅಥವಾ ತಯಾರಿಸಬಹುದು. ಅಂದರೆ ನಿಮ್ಮ ಹತ್ತಿರ ಎಷ್ಟು ಮೇವಿದೆ ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟು ಹಸುಗಳಿದ್ದಾವೆ ಆ ಪ್ರಕಾರದಲ್ಲಿ ನೀವು ಗುಂಡಿಯನ್ನ ಅಂದ್ರೆ ಎಷ್ಟು ಅಗಲಬೇಕು, ಅಷ್ಟು ಎಷ್ಟು ಉದ್ದ ಬೇಕು ಅಥವಾ ಎಷ್ಟು ಆಳಬೇಕು, ಅದು ಎಲ್ಲ ಎಷ್ಟು ಹಸಿರು ಮೇವಿದೆ ಅದ್ರ ಮೇಲೆ ಗೊತ್ತಾಗುತ್ತದೆ. ಸೊ ಅಂದಾಜು ಏನಂತಂದ್ರೆ 20 kg ಮೇವನ ರಸಮೆ ಮಾಡಬೇಕಂತಂದ್ರೆ 1 ಘನ ಅಡಿ ಜಾಗ ಬೇಕಾಗುತ್ತದೆ. ಆಮೇಲೆ ಇದಕ್ಕೆ ಮಾಡೋಕ್ಕಿಂತ ಮುಂಚೆ ಅವಶ್ಯಕತೆಗಳು ಏನಂತಂದ್ರೆ, ರಸಮೆವು ಗುಂಡಿಯಾಗಲಿ ಅದು ಎತ್ತರವಾದ ಅಥವಾ ಇಳಿಜಾರದ ಪ್ರದೇಶವನ್ನು ಆಯ್ಕೆ ಮಾಡುವುದು ಉಚಿತ. ಏಕೆಂದರೆ ಯಾವಾಗಲೂ ಮಳೆ ಬಂತಂತಂದರೆ ನೇರವಾಗಿ ಮಳೆ ನೀರು ಇಳಿಜಾರು ಪ್ರದೇಶದಲ್ಲಿ ಕಟ್ಟಿದರೆ ಮಳೆ ನೀರು ಆ ಗುಂಡಿಯಲ್ಲಿ ಹೋಗುತ್ತೆ, ಹಾಗಾಗಿ ರಸಮೇವು ಕಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತದೆ. ಹಾಗಾಗಿ ನಾವು ರಸಮೇವನ ಗುಂಡಿ ಮಾಡಲಿಕ್ಕೆ ರಸಮೇವು ಗುಂಡಿ ಅದೆಷ್ಟು ಎತ್ತರವಾದ ಪ್ರದೇಶದಲ್ಲಿ ಕಟ್ಟಬೇಕು. ಆಮೇಲೆ ರಸಮೇವು ತಯಾರಿಕೆ ಗುಂಡಿಗಳಲ್ಲಿ ಸಮಾನಾಂತರ ಇರಬೇಕು, ಅಲ್ಲಿ ಇಲ್ಲಿ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಗಿರಬಾರ್ದು. ಹಾಗಿದ್ರೆ ಏನಾಗುತ್ತೆ, ಒಳಗಡೆ ಗಾಳಿ ಉಳ್ಕೊಳ್ಳುತ್ತೆ, ಆವಾಗ ನಮ್ಮ ರಸಮೇವು ಕೆಡುವುತ್ತದೆ. ಆಮೇಲೆ ಅದರ ಮೇಲೆ ಗುಂಡಿ ಮೇಲೆ ನೀವು ಪ್ಲಾಸ್ಟಿಕ್ ಶೀಟ್ನ ಸಮಾನವಾಗಿ ಹಾಕಬೇಕು, ಏಕೆಂದರೆ ಒಳಗಡೆ ಗಾಳಿ ಇದ್ದರೆ ರಸಮೇವು ಖಂಡಿತವಾಗಲೂ ಹಾಳಾಗುತ್ತದೆ. ರಸಮೇವು ತಯಾರಿಕೆಯ ವಿವಿಧ ಹಂತಗಳು, ಇದು ಮುಖ್ಯವಾದ ಅಂಶ. ಯಾವಾಗಲೂ ರಸಮೇವನ ತಯಾರಿಸಬೇಕಂತಂದರೆ ಯಾವುದೇ ಮೇವಿನ ಬೆಳೆ ತಗೊಂಡ್ರೆ ಅದರಲ್ಲಿ 65-70% ಅಷ್ಟೇ ತೇವಾಂಶ ಇರಬೇಕು. ಅದಕ್ಕಿಂತ ಹೆಚ್ಚಾಗಿದ್ದರೆ ಖಂಡಿತವಾಗಲೂ ಫಂಗಸ್ ಆಗಿ ಆ ಮೇವು ಕೆಟ್ಟು ಹೋಗುತ್ತದೆ. ಆಮೇಲೆ ಅದಕ್ಕಿಂತ ಕಡಿಮೆನೂ ಇದ್ದರೆ ರಸಮೇವಾಗಿ ಆಗುವುದಿಲ್ಲ. ಹಾಗಾಗಿ ಯಾವಾಗಲೂ ಹಸಿರು ಮೇವಲ್ಲಿ 65-70% ತೇವಾಂಶ ಇರಬೇಕು. ಅದನ್ನು ಹೇಗೆ ಮಾಡಬೇಕು, ನಾ ಯಾವುದೇ ಮೇವಿನ ಬೆಳೆಗಳನ್ನ ಕತ್ತರಿಸಿದ ಮೇಲೆ ಅಥವಾ ರಾಶಿ ಮಾಡಿದ ಮೇಲೆ ಅದನ್ನು 4-5 ತಾಸಷ್ಟು ಬಿಸಿಲಲ್ಲಿ ಅದನ್ನು ಇಡಬೇಕು. ಆವಾಗ ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂಥ ತೇವಾಂಶ ಕಡಿಮೆ ಆಗುತ್ತೆ, ಅದು ಸುಮಾರು 65-70% ತೇವಾಂಶ ಬಂದಿರುತ್ತೆ. ಆದ ನಂತರ ಆ ಮೇವನ್ನು 1-1.5 ಅಂಗುಲಷ್ಟು ಉದ್ದ ಕತ್ತರಿಸಬೇಕು. ಅದು ಕತ್ತರಿಸುವ ಯಂತ್ರದ ಸಹಾಯದಿಂದ ಕತ್ತರಿಸಿದ್ರೆ ಒಳ್ಳೆಯದು. ಈ ರೀತಿ ಮೇವನ್ನು ರಸಮೇವಾಗಿ ತಯಾರಿಸಿದ ಗುಂಡಿಗಳಲ್ಲಿ ಬೀಳುವಂತೆ ಕತ್ತರಿಸುವುದು ಉತ್ತಮ. ಯಾಕೆಂದರೆ ಡೈರೆಕ್ಟ್ ನಾವು ಕತ್ತರಿಸಿದ ಮೇವನ್ನು ಗುಂಡಿಯಲ್ಲಿ ಹಾಕಿದರೆ ಸಮಯನ ಉಳಿಸಬಹುದು. ನಂತರ ಕತ್ತರಿಸಿದ ಮೇವನ್ನು ಸಮವಾಗಿ ಹರಡುವುದು, ಮೇವಿನ ಗುಣಮಟ್ಟ ಕಡಿಮೆ ಇದ್ದಲ್ಲಿ ಕೆಲವೊಂದು ಸಮಯದಲ್ಲಿ ಕೆಳಗೆ ತಿಳಿಸಿದಂತೆ ದ್ರಾವಣವನ್ನು ಉಪಯೋಗಿಸಬೇಕಾಗತ್ತಂದರೆ, ಏಕೆಂದರೆ ನಾವು ಮೇವಿನ ಬೆಳೆ ಜೋಳ ಮತ್ತು ಮೆಕ್ಕೆಜೋಳನ ಉಪಯೋಗಿಸ್ಕೊಂಡ್ರೆ ಯಾವುದೇ ಥರದ ದ್ರಾವಣ ಬೇಕಾಗಿದ್ದಿರೋದಿಲ್ಲ. ಆದರೆ ಕೆಲವೊಂದ್ಸತಿ ಹೈಬ್ರಿಡ್ ನೇಪೇರ್ ಹುಲ್ಲಾಗಲಿ ಅಥವಾ ರಾಶಿ ಮಾಡಿರಿಗಂಥ ಜೋಳ ಮತ್ತು ಮೆಕ್ಕೆಜೋಳನ ಉಪಯೋಗಿಸ್ತಿದ್ದಾರೆ ಅಂತಂದರೆ ಅದರಲ್ಲಿ ಏನಾಗುತ್ತೆ, ಸರ್ಕಾರ ಪಿಷ್ಟ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆ ಉದ್ದೇಶದಿಂದ ಗುಣಮಟ್ಟ ರಸಮೇವು ಪಡಬೇಕಂತಂದರೆ 1 ton ಮೇವಿಗೆ 1 kg ಯೂರಿಯಾ, 2 kg ಬೆಲ್ಲ ಅಥವಾ ಕಾಕಂಬಿ, 1 kg ಉಪ್ಪು, 1 kg ಖನಿಜ ಮಿಶ್ರಣ, ಇದು ಎಲ್ಲ ಸಾಮಗ್ರಿಗಳನ್ನು 15-16 liter ನೀರಲ್ಲಿ ಬೆರೆಸಿ ದ್ರಾವಣನ ರೆಡಿ ಮಾಡ್ಕೋಬೇಕು. ಅದನಂತರ ಮೇವನ್ನು ನೀವು ಗುಂಡಿಯಲ್ಲಿ ಹಾಕಿದ ಮೇಲೆ 1 ಫೂಟ್ ಮೇವು ಹಾಕಿದ ಮೇಲೆ ಅದರ ಮೇಲೆ ಈ ದ್ರಾವಣವನ್ನು ಸಿಂಪಡಿಸಬೇಕು. ಸಿಂಪಡಿಸಾದ ಮೇಲೆ ಮೇವಿನ ಮೇಲೆ ರೊಣಕ ಕಲ್ಲಿನಿಂದ ಸಹಾಯದಿಂದ ಆಗಲಿ ಅಥವಾ ದನಗಳ ಸಹಾಯದಿಂದ ಆಗಲಿ ಅಥವಾ ಸುಮಾರು 10-12 ಮನುಷ್ಯರ ಸಹಾಯದಿಂದ ಆಗಲಿ ಆ ಮೇವಿನ ಮೇಲೆ ತುಳಿಯಬೇಕು. ಚೆನ್ನಾಗಿ ಅದುಮಿ ಮೇವಿನ ಮಧ್ಯದಲ್ಲಿನ ಗಾಳಿಯನ್ನು ಪೂರ್ಣವಾಗಿ ಹೊರತೆಗೆಯಬೇಕು. ಗಾಳಿಯನ್ನು ಹೊರತೆಗೆಯುವುದು ಬಹಳ ಮುಖ್ಯವಾದ ಅಂಶ ರಸಮೇವು ತಯಾರಿಕೆಯಲ್ಲಿ. ಹಾಗಾಗಿ ಇದನ್ನು ಖಂಡಿತವಾಗಲೂ ನೀವು ನೆನಪಿಟ್ಟುಕೊಂಡು ಇದನ್ನು ರಸಮೇವು ಯಾವಾಗಲೂ ಮಾಡುವ ಸಮಯದಲ್ಲಿ ಇದೊಂದು ಗಮನದಲ್ಲಿ ಇಡಬೇಕು. ಈ ರೀತಿ ಮತ್ತೆ ಮೇವನ್ನು ಹಾಕಬೇಕು, ಮತ್ತೆ ಈ ದ್ರಾವಣವನ್ನು ಸಿಂಪಡಿಸಬೇಕು, ಮತ್ತೆ ಇದೇ ರೀತಿ ಲೇಯರ್ ಲೇಯರ್ ಅಂತ ಹೇಳ್ತೀವಲ್ಲ, ಪದರ ಮೇಲೆ ಪದರ ಪದರ ಥರ ಈ ರೀತಿನ ರಸಮೇವನ್ನು ತಯಾರು ಮಾಡಬೇಕು. ಈ ರೀತಿ ಗುಂಡಿಯಲ್ಲಿ ಸುಮಾರು 3 ಅಡಿ ಎತ್ತರವಂತೆ ಮೇವನ್ನು ತುಂಬಿ ನಂತರ ಮೇಲ್ಭಾಗದಲ್ಲಿ ಒಣ ಮೇವಿನಿಂದಾಗಲಿ ಅಥವಾ ಕತ್ತರಿಸಿದ ಉದ್ದನೆಯ ಹಸಿರು ಮೇವಿನಿಂದಾಗಲಿ ಮುಚ್ಚಬೇಕು. ನಂತರ ಪ್ಲಾಸ್ಟಿಕ್ ಅಥವಾ ಪಾಲಿಥಿನ್ ಹಾಳೆಯನ್ನು ಉಪಯೋಗಿಸಿ ಪೂರ್ಣವಾಗಿ ಮುಚ್ಚಿ ಮೇಲೆ ತೂಕಕ್ಕಾಕಿ ಕೆಲವು ದಿಂಡು ಕಲ್ಲುಗಳನ್ನು ಇಡಬೇಕು, ಇಲ್ಲಾಂತಂದರೆ ಮೇಲೆ ಒಣ ಹುಲ್ಲಿನಿಂದ ಕಂಪ್ಲೀಟಾಗಿ ಅದನ್ನು ಮುಚ್ಚಬೇಕು. ಈ ರೀತಿ ಮುಚ್ಚಿದ ಮೇವಿನ ಗುಂಡಿನಲ್ಲಿ ಲ್ಯಾಕ್ಟಾಕ್ಟ್ ಸೂಕ್ಷ್ಮಾಣುಜೀವಿಗಳು ಮೇವಿನಲ್ಲಿರುವ ಸರ್ಕರ ಪಿಷ್ಟ ಪದಾರ್ಥವನ್ನು ಉಪಯೋಗಿಸಿಕೊಂಡು ಲ್ಯಾಕ್ಟಾಕ್ಟ್ ಆಮ್ಲ ಉತ್ಪತ್ತಿ ಮಾಡುತ್ತೆ. ಈ ರೀತಿ ಉತ್ಪತ್ತಿಯಾದ ಲ್ಯಾಕ್ಟಾಕ್ಟ್ ಆಮ್ಲವು ಮೇವನ್ನು ಕೆಡದಂತೆ ನೋಡಿಕೊಳ್ಳುತ್ತದೆ. ಗುಂಡಿ ಮುಚ್ಚಿದ ನಂತರ ಆಮೇಲೆ 45 ದಿವಸ ಆದಮೇಲೆ ಆ ಗುಂಡಿಯನ್ನು ಅಂದರೆ ಪ್ಲಾಸ್ಟಿಕ್ ಹಾಳೆಯನ್ನು ಅಥವಾ ಅದರ ಮೇಲೆ ಇರತಕ್ಕಂಥ ಮೇವನ್ನು ತೆಗೆದು ಒಂದು ಮೂಲೆಯಿಂದ ನಾವು ತಯಾರಿಸಿದಂಥ ರಸಮೇವನ್ನು ತೆಗೆಯಬೇಕು. ಆಮೇಲೆ ತೆಗೆದ ಮೇಲೆ ಇದು ನಮ್ಮ ರಸಮೇವು ಗುಣಮಟ್ಟದ ಇದೆಯಲ್ಲ ಅಂತ ತಿಳಿದುಕೊಳ್ಳಕ್ಕೆ ಯಾವಾಗಲೂ ನೀವು ಮಾಡಿರ್ತಕ್ಕಂಥ ರಸಮೇವನ್ನು ತೆಗೆದ ಮೇಲೆ ಅದು ರಸಮೇವು ಬೆಲ್ಲದ ಹಣ್ಣಿನ ವಾಸನೆ ಹಾಗೆ ಇರುತ್ತದೆ. ಆಮೇಲೆ ಅದರ ಬಣ್ಣವು ಹಳದಿ ಬಣ್ಣವಾಗಿರುತ್ತದೆ. ಈ ರೀತಿ ಇದ್ದರೆ ನಮ್ಮ ರಸಮೇವು ಗುಣಮಟ್ಟವಾಗಿದೆ ಅಂತ ಅರ್ಥ, ಯಾವುದೇ ತೊಂದರೆ ಇಲ್ಲ. ಆದರೆ ಹಳದಿ ಬಣ್ಣ ಬಿಟ್ಟು ಏನಾದರೂ ಕಪ್ಪು ಬಣ್ಣ ಬಂತಂದರೆ ಖಂಡಿತವಾಗಲೂ ಅದಕ್ಕೆ ಫಂಗಸ್ ಆಗಿದೆ, ಅಟ್ಯಾಕ್ ಆಗಿದೆ ಅಂತ ಅರ್ಥ. ಈ ಮೇವನ್ನು ದಯವಿಟ್ಟು ಹಸುಗಳಿಗೆ ತಿನ್ನಿಸಬೇಡಿ, ಇಲ್ಲಾಂದರೆ ಬೇರೆ ತೊಂದರೆಯನ್ನು ನೀವು ನೋಡಬೇಕಾಗುತ್ತೆ. ಆಮೇಲೆ ಸಾಧಾರಣವಾಗಿ 45 ದಿವಸ ಆದಮೇಲೆ ಆ ಮೇವನ್ನು ತೆಗೆದು ಗುಣಮಟ್ಟವಾಗಿ ರಸಮೇವಿಗೆ ಆಗಿದೆ ಅಂತಂದರೆ ದಿವಸ 5-6 kg ಒಂದು ಹಸುವಿಗೆ ಆ ರಸಮನ್ನು ತಿನ್ನಿಸಿ ನಿಧಾನವಾಗಿ ಆ ಪ್ರಮಾಣವನ್ನು ಹೆಚ್ಚು ಹೆಚ್ಚು ಮಾಡುತ್ತಾ 10-12 kg ಈ ರಸಮೇವನ್ನು ನೀವು ಒಂದು ಹಸುವಿಗೆ ತಿನ್ನಿಸಿದರೆ ಖಂಡಿತವಾಗಲೂ ಯಾವುದೇ ಥರದ ಹಸಿರು ಮೇವಿನ ಕೊರತೆ ಆಗುವುದಿಲ್ಲ, ಯಾವುದೇ ಸಮಯದಲ್ಲೂ ಕೊರತೆ ಆಗುವುದಿಲ್ಲ, ವರ್ಷವಿಡೀ ನಿಮಗೆ ಹಸಿರು ಮೇವು ಸಿಗುತ್ತೆ. ಆಮೇಲೆ ಖಂಡಿತವಾಗಲೂ ಎಷ್ಟು ಹಾಲಿನ ಪ್ರಮಾಣ ಮುಂಚೆ ಇತ್ತೋ ಅದೇ ಹಾಲಿನ ಪ್ರಮಾಣ ನೀವು ಬೇಸಿಗೆ ಕಾಲದಲ್ಲೂ ಕೂಡ ನೀವು ಹಸುಗಳಲ್ಲಿ ಪಡೆಯಬಹುದು. ಇದರಿಂದ ಅತಿ ಹೆಚ್ಚಿನ ಆದಾಯನ ಪಡೆಯಬಹುದಂತ ಹೇಳಿ ನನ್ನ ಈ ರಸಮೇವಿನ ಬಗ್ಗೆ ಆಗುವ ಮುಖ್ಯ ಲಾಭಗಳ ಬಗ್ಗೆ ನಾನು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಧನ್ಯವಾದಗಳು. ಇದುವರೆಗೆ ರಸಮೇವು ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಯಾದ ಡಾಕ್ಟರ್ ಸಂತೋಷ್ ಶಿಂದೆ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆಂಚವ್ವ ಸಣ್ಣ ತಮ್ಮಪ್ಪಗಳು ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು. ಜೈ ಜೈ ನಿಮ್ಮ ಹತ್ತಿಗೆ ನಗ ನಗತ ಬೇಡ ಕಳ ಜೋಗ ನಗ ನಗತ ಬೇಡ ಕಳ ಜೋಗ ಬತ್ತಿಗೆ ಅಳ್ಳಿ ಕೊಡರಂತ ಓ ಬತ್ತಿಗೆ ಅಳ್ಳಿ ಕೊಡರಂತ ಓ ಬತ್ತಿಗೆ ಅಳ್ಳಿ ಕೊಡರಂತ ಓ ಬತ್ತಿಗೆ ಅಳ್ಳಿ ಕೊಡರಂತ ಓ ಬತ್ತಿಗೆ ಅಳ್ಳಿ ಕೊಡರಂತ ಬತ್ತಿಗೆ ಅಳ್ಳಿ ಕೊಡರಂತ ಅವರ ಕೀಗ ಚಕಾರ ಪಂಟ ಓ ಬತ್ತಿಗೆ ಹಳ್ಳಿ ಇಲ್ಲಂದ ಸೇವಾದ ಸತಿಯಾಳ ನೀ ತಾಯಿ ಶ್ರೀ ಕೊಡಾಯ ಜಮದಗ್ನೇಶ